ಒದಗಿ ಕಡಿಯಲ ನಾವು ಮುಂದೆ ಹೋಗುವ ನಮ್ ಕಾಲ ಕಸೂಲ ತೀರಾ ಅಷ್ಟವಾದಾಗ್ಬಿಟ್ಟು ನೀವ ಏನಮ್ಮ ಈ ಮನೇಲಿ ಯಾರಾದ್ರೂ ಹಾಲು ಮೊಸರು ತಗೋರಿದ್ರಿ ಅಮ್ಮ ಇಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರು ಬಂದಿರ ನಾವು ಇಲ್ಲಿ ಯಾರು ತಗೊಂತಿ ಕಾಣಿಸಂಗಿಲ್ಲ ಇವ್ರು ಯಾರು ಕೂಡ ಅವ್ರ ಕಾಣಿಸೋಲ್ರು ಈ ಓಣಿ ಹಾಳದ ಎಲ್ಲ ಹಾಗಾಗ್ಯದ ಈ ಓಣಿ ಹಾಳದ ಎಲ್ಲ ಹಾಗಾಗ ನೀ ಯಾರು ಅಲ್ಲ ನಾ ಯಾರ ನೀ ಯಾರ ಹೌದ್ರಿ ನಿಮಗೆ ಇಬ್ಬರಿಗೆ ಆಧಾರ ಐತೆ ಇಲ್ಲೋ ಬಾ ಇವತ್ತಿಗೆ ನಮಗೆ ಆಧಾರ ತಪ್ಪಿ 6 ದಿವಸ ಆಯ್ತು ನೀವು ಅಲ್ಲಿಂದ ಇಷ್ಟ ಹೊಸಾನ್ಲೆ ಬಂದ್ರಲ್ಲ ನೀವ್ ಎದಕ್ಕೆ ಬಂದ್ರಿ ನೋಡ್ರಿ ಇಲ್ಲಿ ಬೇಡ ನಿಮ್ ಜಗಳ ಮತ್ತೆಲ್ಲಿ ಈ ಊರಿಂದ ಕರ್ಕೊಂಡು ಹೋಗಿ ಊರಿಂದ ಒಂದು ಸಾಲ ಇರ್ತದ ಸಾಲಿಯಿಂದ ಹೋದ ಹೋಗಿ ನಿಮ್ನಿಬ್ಬರನ್ನು ಕೂರ್ಚಿ ಕೂರ್ಸಿ ಆಧಾರ್ ಖರ್ಚ್ ನನ್ನ ಆಧಾರ್ ತನಗ ನೆಲೆ ಇಲ್ಲ ಮಂದಿನ ಆಧಾರ ಕಚ್ಚಾಕ್ ಬಂದ ಹೆಚ್ಚಾದ್ರೆ ಜಗತ್ತಿನೊಳಗ ಹೌದಿಲ್ಲ ಮೊದಲು ನಾನು ಕೇಳಿದಾಗ ಇಲ್ಲಮ್ಮ ನಾನು ಕೇಳಿದಾಗ ನೀನು ಯಾರು ಅಂತ ಹೇಳಿ ಅಮ್ಮ ನಾವು ಮೊದಲು ದೊಡ್ಡ ಹೆಸರಿನವರು ಇದ್ವು ಅವಾಗ ನನಗೆ ದೂತಕ ಸ್ತ್ರೀಯರು ಅವಾಗಂತಿದ್ರು ಅಂತ ಇದ್ರು ಏನ ಬರುವಂತ ಕಾಲಮಾನ ಪರಿಸ್ಥಿತಿ ಕೆಟ್ಟು ಕೆಟ್ಟು ನಮ್ಮದು ಎಲ್ಲ ಸ್ಥಿತಿ ಹದಿಗೆಟ್ಟು ಎಲ್ಲರೂ ನನಗೆ ದೂತೆ ದೂತೆ ದೂತಕಾಸ್ತ್ರಿ ಅಂತಾರ ಕರೆ ಬಾಯಿ ಸ್ವಚ್ಛಿದ್ರ ದೂತೆ ನಾಲಿಗೆ ಅಬ್ರತ್ತ ಬರೇ ದೂತೆ ಅಂತಾರ ಹೋಗ್ಲಿ ಬಿಡಮ್ಮ ಒಟ್ಟೆ ನನಗ ದೂತೆ ದೂತೆ ಅಂತಾರಿಲ್ಲೋ ಇನ್ಮೇಲೆ ನನಗೆ ದೂತೆ ದೂತೆ ಅಂತಾರ ಕರೆ ಏನ ಬರೇ ಹಾಯ್ ಹಾಯ್ ಅಂತ ಹಿಂಗೋದ್ರೆ ನೀನು ಯಾರು ನಾನು ಯಾರು ಅನ್ನೋದು ಗುರ್ತಾಗ್ಲಿಲ್ಲ ಗುರ್ತಿದ್ರೆ ನಾ ಯಾಕೆ ನೀನು ಕೇಳ್ತಿದ್ನೇ ಇವತ್ತ ಹೌದಮ್ಮ ಏನಿಗೆ ರಾಧಾ ಮತ್ತು ರಾಧಾ ಅಂತ ಇದ್ದಾರಮ್ಮ ರಾಧಾ ಏನಂತಾರು ರಾಜಕೀಯ ಶೋಧ ಮಾಡುವಂತ ಶೋಧ ಶೋಧ ಮೇಲೆ ಬಣ್ಣದ ಚೇಷ್ಟ ಮಾಡಬಾರ್ದಮ್ಮ ನೀನು ನನ್ನ ಕೂಡ ಚೇಷ್ಟ ಮಾಡಲಿಲ್ಲ ನಿನ್ನ ಕೂಡ ಚೇಷ್ಟ ಮಾಡಲಿ ಚೇಷ್ಟ ಮಾಡಬಾರ್ದು ನಿನಗೆ ಸಂಬಂಧ ಇಲ್ಲ ಒಯ್ಯಾಟನೂ ಇಲ್ಲ ಸೀರಿ ಸೇರಗಲ್ಲ ಏನ್ ಮಾತಾಡ್ತೀನಿ ಇದುವಲ್ಲ ಮತ್ತೇನಂತಾರೆ ನನ್ನ ಕರೇನ ಏನಂತ ಇದ್ದಾರ ಹೇಳ್ಬಿಟ್ರೆ ಸಾಕ ಏನಿಗೆ ಗೌಳಿಗಿತ್ತಿ ಗೌಳಿಗಿತ್ತಿ ಅಂತಾರ ಏ ಯಾವಕ್ಕೆ ಗೀತಿ ಅಂತಲ್ಲ ಹಾಗಲ್ಲ ಗೌಳಿಗಿತ್ತಿ ಅಂತ ಇದ್ದಾರೆ ಯಾಕ್ರಿ ಗಿತ್ತಾರೊಳಗೆ ಏನಾರು ಮಾಡ್ತೀರಿ ಗಿತ್ತಾರೊಳಗೆ ಮಾಸ್ತರ್ ನಾವ್ರಿ ಇರ್ಲಿಪ್ಪ ಜಗತ್ತಿನಲ್ಲಿ ಎಷ್ಟು ನಮೂನಿ ಗಿತ್ತಾರಿದ್ದಾರು ಬಹಳ ನಮೂನಿ ಇದ್ದಾರೆ ಬಹಳ ನಮೂನಿ ಬೇಕಾಗಿಲ್ಲ ಬೇಕಾಗಿಲ್ಲ ಮೂರ್ನಾಲ್ಕು ನಮೂನಿ ಹೇಳ್ಬಿಡ ಹೀಗಂದ್ರಿ ಹೌದ್ರಿ ಮೊದಲಿಗೆ ಬಂದ ಮೊದಲಿಗಿತ್ತಿ ಮೊದಲಿಗೆ ಬಂದಾಕಿ ಮೊದಲಿಗಿತ್ತಿ ಹೊಸದಾಗ ಬಂದಾಕಿ ಹೊಸ ಮಾಲಿಗಿತ್ತಿ ಚಾಲೂ ಆಗಲಿ ಕಳಸಿಗಿತ್ತಿ ಕಳಸಿಗಿತ್ತಿ ಕುಂಟಲಿಗಿತ್ತಿ ಮತ್ತ ನೀವಿಬ್ರು ಕೂಡ ಏನೀಗ ನನ್ನ ಕಳಿಸಿ ಕೇಳ್ತಿಲ್ಲ ಇದು ತುಟ್ಟಿದ ಬಾಳದ ಅದು ಯಾವುದು ಅದು ನಿಮ್ಮಂತ ಪಾತ್ ಚೇಷ್ಟ ಮಾಡಬೇಡ ಅಮ್ಮ ಹೇಳಿ ಹೋದ್ರಲ್ಲ ಏನಂದ್ರು ಗಿತ್ತಿ ಬಗ್ಗೆ ಗಿತ್ತು ನೀ ಎಂತಾಗಿತ್ತಿ ಚೇಚೆ ನಾವು ಅಂತವ್ರಲ್ರಿ ಅಂತಕ್ಕೆಲ್ಲ ನಿನ್ ಮಗ ನೋಡಿದ್ರು ಗುರ್ತಾಗ ಹೌದಲ್ಲೋ ನಾವು ಎಂತವ್ರು ಎಂತವ್ರಮ್ಮ ಹಾಲು ಮೊಸರು ಮಾರ್ತಕ್ಕಂತ ಊಚ ಕುಲದ ಗೌಳಿಗಿತ್ತಿದ್ದೀನಿ ಏನ್ ಮಾತಾಡ್ತಿ ಊಚ ಅಂದ್ರೆ ಹೆಚ್ಚಿನ ಕುಲದ ಗೌಳಿಗಿತ್ತಿ ಅಂದ್ಮೇಲೆ ಏನಂತಂದಿಮ್ಮ ಯಾವ ಹೊತ್ತು ಎಲ್ಲ ರಾತ್ರಿ ಕೂಡ್ಸೆ ಹಾಗಲಮ್ಮ ನಾನು ತಂದಂತ ಸಾಹಿತ್ಯಗಳು ಏನೇನು ಹಾಲು ಹಾಲು ಮೊಸರು ಬೆಣ್ಣಿ ಮಜ್ಜಿಗೆ ಸಾಹಿತ್ಯ ತಂದಿದ್ದೀನಿ ದೊಡ್ಡ ಸೌಕಾರ್ತಿ ದೊಡ್ಡ ಸೌಕಾರ್ತಿ ಬರ್ರಿ ನಮಸ್ಕಾರ ರೀ. ಈ ಗವಳಗಿತ್ ನಿಮ್ ಮುಂದೆ ಹೇಳ್ತೇನ್ರಿ, ದೊಡ್ಡ ಸಹಕಾರತಿ, ದೊಡ್ಡದವಳಕ್ರಿ. ಇಪ್ಪ ನಿನಗೆ ಹೆಂಗ್ ಗುರ್ತಾತು ಯಪ್ಪ? ಈಕೆ ಮನಿ ಮೂಲಿ ಮೂಲಿ ಹೋಗಿ ನೋಡಿ ಬಂದನ. ಯಾವಾಗ ಹೋಗಿದ್ದೀಪ್ಪ? ಯಪ್ಪ ಅವಾಗ ಅವಾಗ ಹೋಗಿರ್ತೇನ ಅವ್ರ ಮನೆಗೆ. ಮೂಲಿ ಮೂಲಿಗೆ ಏನ್ ಹೊಟ್ಟೆಯಾಳು? ಮೂಲಿ ಮೂಲಿಗೆ ಹೊಟ್ಟೆಯಾಳೆ ಹೊಟ್ಟೆಯಾಳು ಹೊಟ್ಟೆಯಾಳು ಅಲ್ಲ ಗೊಂಜಾಳ ಲಂಡ ಚೇಷ್ಟ ಮಾಡಬಾರ್ದು. ಹೆಚ್ಚಿನ ಕುಲದ ಗವಳಗಿತ್ತೆ ಅಂತ ಹೇಳ್ತಿ? ಹೌದಮ್ಮ. ಹೌದ್ರಿ? ಆದ್ರೆ ಎಲ್ಲ ಸಾಹಿತಿಗಳ ತಂದನಂತ ಹೇಳಿದಲ್ಲ, ಎಲ್ಲಿಟ್ಟು ಬಂದೆ? ಏನು ಕಾಣವಲ್ಲ ನನಗಿಲ್ಲಿ. ಅಲ್ಲಕ್ ನೋಡ್ತೀನಿ ನಾನು ತಲೆ ಮೇಲೆ. ಯಾರ ತಲೆ ಮೇಲೆ? ಯಾರ ತಲೆ ಮೇಲೆ? ಯಾಕ ನನ್ನ ತಲೆ ಮೇಲೆ ಅವ ಮಂದಿ ನೋಡು. ಹೌದಮ್ಮ, ಎರಡು ಪಾತ್ರೆ ತಂದದ್ ಕರೆಯದ ಹಾಗಲ್ಲ ದೋತೆ. ನಾಲಿಗೆ ತೆಲಗುಂಬ ನಂದು ನಿಂದು ನೀ ಮಾಡಿಸ್ಕೊಂಬ. ಹೆಮ್ಮೆ ಅಂದ್ರೆ ಏನು? ನಾಲ್ಕಾರು ಮಂದಿ ಊಟ ಮಾಡ್ತಾರೆ. ನೋಡಮ್ಮ, ನಿನಗೆ ತಿದ್ದಿದ್ರೆ ಬೇರೆ ಅರ್ಥ ಮಾಡಬಾರ್ದು. ಇದರಲ್ಲಿ ಬೇರೆ ಅರ್ಥ ಏನದ? ಹೆಮ್ಮೆ ಅಂದರೆ ಸೊಕ್ಕು. ಏನಂತೀನಿ ನಾವು? ಹಾಗಲ್ಲ, ಆ ಸೊಕ್ಕು ಅಂತದ ಪಾತಾಳ ಕಟ್ಟಿ ಭಕ್ತರು ಅಂತ ಆಕಳ ಮೇಲೆ ಇಟ್ಟುಕೊಂಡು ಈ ಊರ ಮೇಲೆ ಪ್ರೀತಿ ವಿಶ್ವಾಸ ಭಕ್ತಿನ ವ್ಯಾಪಾರ ಮಾಡ್ಲಿಕ್ಕೆ ಬಂದ ನಾನು. ಸೊಕ್ಕಿನಿಂದ ಬಂದಿರಿ ನೀ ಅಪಾನ ಮಾಡಿಸ್ಕೊಡ್ತಿದ್ದೆ. ಇಲ್ಲ ಇಲ್ಲ, ಬಹಳ ಭಕ್ತಿಯಿಂದ ಬಂದಿ ಊರ್ ಜನರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ಹಾಲು ಬರ್ತೀರಿ ವ್ಯಾಪಾರ ಮಾಡ್ಲಿಕ್ಕೆ ಬಂದಿ. ನೀನು ತಮ್ಮಿಗೆ ತಲೆಗಿಳಿಸೋ ಆಮೇಲೆ ನನಗೆ ಕೇಳ. ನಾನೆಲ್ಲ ಇರ್ತೀನಿ ಕರೆ, ಸ್ವಲ್ಪ ಮದ್ದತ್ತಾವೇನು? ಮುಂದಿನ ತಿಂಗಳು 36ನೇ ತಾರೀಕು ಬಾಗಲಕೋಟೆ ಕೋರ್ಟ್ನಾಗ ಐತೆ. ಹಾಗಲ್ಲ, ಸ್ವಲ್ಪ ಆಸ್ತ್ರ ಹೋಗೋಣ. ನೀನು ಯಾರಿಗೆ? ನನಗೆ. ಈಗ ಏನು ಮಾಡ್ತೇ? ಏನು ಮಾಡೋದು? ಆಸ್ತ್ರ ಹೋಗಿ. ನೀನು ನನಗೆ ಈಗ ಏನ್ ಮಾಡ್ತೇ? ಸ್ವಲ್ಪ ಬಾಂಡಿ ಕಂಟ ಇರೋದು ಯಾಕೆ? ಏನಾತೀಗ? ಏನಂತ? ಬೇಕಾದಲ್ಲಿ ತಿರುಗಾಡ. ಸೀದಾ ಹೋಗಿರ್ತಿ ಮನೆಗೆ ಮೆಟ್ಟಿಗೆ. ಹಾ, ನಿನಗಂತ ಇದ್ದಾರೆ. ಬಂದಿ ಕರೆನ ಹೇಳದ ಜೊತೆ ದೇಶ ಬಂದಿ ಬನ್ನಿ. ಬರ್ಲಿ ದೊಡ್ಡ ಎಲ್ಲಿ ತಾರಡಿ ಹೊಟ್ಟೆ ಬಾಂಡಿ ಹಿಡಿದ್ರು. ಇಷ್ಟು ಮೊದಲೇ ಹೇಳ್ತಂದ್ರೆ ಇಷ್ಟೆಲ್ಲ ಹಣಗಳು ಯಾಕೆ ಹಾಕಿರ್ತ? ಎಲ್ಲಿ ಹಿಡಿದಿಯಲ್ಲೋ? ವ್ಯಾಪಾರ ಮಾಡಿಸಿ ನಿಮ್ಮ ಊರಿಗೆ ಕಳಿಸಿಬಿಡ್ತೀನಿ. ಆಗ್ಲಿ ಆಗ್ಲಿ, ಹಿಡಿದಿಯಲ್ಲ? ನಿಂದು ನಾನು ಮುಟ್ಟ ಕೊಡೋಲ್ಲ. ಏನಿಲ್ಲ, ಗಟ್ಟಿರಿ. ನಾನು ಬಾಂಡಿ ಬಿಡೋದಲ್ಲ. ಏನ್ ಮಾತಾಡ್ತ ನೀನು? ಸಿಟ್ಟಿ ಬರುವಂತೆ ಮಾತಾಡ್ತಾರೆ. ಸಸ್ಯ ಮರಣಂದ್ರು ಅಂದ್ರೆ ಸ್ತ್ರೀವಾಗಿರುವಂತಹ ತಳ ಯಾರು ತಂದಿಲ್ಲ? ಯಾರ್ಯಾರು ತಂದೆ ಇಲ್ಲ? ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಒಂದಿಲ್ಲ ಒಂದಿನ ಒಡೆದು ಹೋಗೋ ಮನೆಯಿಂದ ಕಣ್ಣಿ ಕಾಣಿಸ್ತಾವಲ್ಲ ಇವೆಲ್ಲ. ಮತ್ತೆ ನಿಂದು ಮೊದಲ ಬಾಯಿ ಬಿಟ್ಟದ ಎಲ್ಲಮ್ಮ? ಏನಾದ್ರು ಮಂದಿ ತಳ ಮಳೆ ಕೆಳಕ್ ಬಂದಿವೋ? ಹಾಲು ಮಸ್ತು ವ್ಯಾಪಾರ ಮಾಡ್ಕೊಂಡು ಮೂರ್ಗೆ ಹೋಗಕ್ ಬಂದಿವ? ಏನಿದೆ ಚೆಸ್ಟ್ ಹಸ್ತು ಹಾಲು ಮಸ್ತು ವ್ಯಾಪಾರ ಮಾಡಿಸ್ಕೊಡ್ತಾ ಇದ್ದು? ಹೈನು ಬಂದು ಎಂತಾದ್ದು? ಮತ್ತೆ ಯಾತರು ಯಾಕೆ ತಂದಿನಿ? ಯಾಕ ಕೊಡ್ತಾ ಇದ್ರಿ? ಹೇಳಿದ್ರಿ? ಆಗ್ಲಿ ಆಗ್ಲಿ ಆಗ್ಲಿ. ಕೆಂದವೇನು ಕಡಿದಾದ ನೀನವ ಹಲು ಮಸರ ಎಂದು ಕಡಿದಾದ ನೀನವ ಇಂದು ಕಡಿದಾದ ನೀನವ ಇಂದು ಕಡಿದಾದ ನೀನವ ಆ ದೂತೆ ಕೆಂದು ಕೆಂದ ಹಾವು ಆಕಳು ಚೋಳ ಮಂದಾಗ ಬಿಟ್ಟು ಕೂಡಿಸಿ ಮನೆ ಕಳಿಸ್ಬಿಡಿ. ಇವರು ಅಷ್ಟ ಹಾಗಲ್ಲಮ್ಮ, ಆಕಳು ಯಾಕೆ